ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಹಾಗೂ ಕೃಷಿ ಸಂಬಂಧಪಟ್ಟಂತಹ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದಲ್ಲಿ ಮೇ 29ರಿಂದ ಜೂನ್ 12ರವರೆಗೆ ನಡೆಯುತ್ತಿರುವಂತಹ ಈ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ನೂರಾರು ಜನ ರೈತ ಬಾಂಧವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಮುಖ್ಯವಾಗಿ ನಿನ್ನೆ ದಿನಾಂಕ 6 ಜೂನ್ 2025ರಂದು ಸಿರುವಾರು ತಾಲೂಕಿನ ಹುಸೇನಪುರ ಮತ್ತು ತಿಮ್ಮಾಪುರ ಗ್ರಾಮಗಳಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜರುಗಿತು. ತಿಮ್ಮಾಪುರ ಗ್ರಾಮದಲ್ಲಿ ಊರಿನ ದೇವಸ್ಥಾನದಲ್ಲಿ ನೂರಾರು ಜನ ರೈತ ಬಾಂಧವರು ಈ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸಿ ಕೃಷಿ ಮಾಹಿತಿಯನ್ನು ಪಡೆದುಕೊಂಡರು. ಮುಖ್ಯವಾಗಿ ರಾಯಚೂರು ICAR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯಕ್ ಇವರುಗಳು ಮಾತನಾಡಿ ಕೃಷಿ ಸಂಕಲ್ಪ ಅಭಿಯಾನದ ಯೋಜನೆ ಮಹತ್ವ ಹಾಗೆಯೇ ರೂಪರೇಷೆಗಳು ಈ ಒಂದು ಅಭಿಯಾನದ ಕುರಿತು ಪ್ರಾಸ್ತಾವಿಕವಾಗಿ ವಿಚಾರಗಳನ್ನು ಆಡುತ್ತಾ ರೈತ ಬಾಂಧವರ ಜೊತೆ ಮಾಹಿತಿಯನ್ನು ಹಂಚಿಕೊಂಡರು. ಎಲ್ರಿಗೂ ನಮಸ್ಕಾರ. ತಿಮ್ಮಾಪುರ ಗ್ರಾಮದ ರೈತರಿಗೆ ಒಂದು ನಮ್ಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿದ್ದೇವೆ. ನಮ್ಮ ಜೊತೆಗೆ ವಿಜ್ಞಾನಿಗಳು ಬೆಂಗಳೂರಿಂದನೂ ಸಹ ವಿಜ್ಞಾನಿಗಳು ಬಂದಿದ್ದಾರೆ. ಕೀಟಶಾಸ್ತ್ರ ತಜ್ಞರು, ಏನು ಹುಳುಗಳು ಏನು ಬರ್ತವೆ, ರೋಗಗಳು ಏನು ಬರ್ತವೆ, ಅದ್ರ ಬಗ್ಗೆ ಈ ಹತ್ತಿ ಬೆಳೆಯಲ್ಲಿ, ಮೆಣಸಿನಕಾಯಿ ಬೆಳೆಯಲ್ಲಿ, ಎಲ್ಲ ಬೆಳೆಗಳಲ್ಲಿ ಅವರು ಸವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಜೊತೆಗೆ ಇನ್ನೊಬ್ಬರು ಮಲ್ಲಾರೆಡ್ಡಿ ಅಂತ ಇದ್ದಾರೆ, ಡಾಕ್ಟರ್ ಮಲ್ಲಾರೆಡ್ಡಿ. ಬೇಸಾಯ ಶಾಸ್ತ್ರ, ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಬೇಸಾಯ ಕ್ರಮಗಳೇನಿರ್ತಾವೆ, ಮಣ್ಣಿನ ಬಗ್ಗೆ ಇರ್ಬೋದು, ಬೆಳೆ ಬಗ್ಗೆ ಇರ್ಬೋದು, ಯಾವ ರೀತಿ ಅಂತರ ಬೇಸಾಯ ಮಾಡಬೇಕು, ಯಾವ ಬೆಳೆ ಬೆಳೆದ್ರೆ ಸೂಕ್ತ, ಅದ್ರ ಬಗ್ಗೆ ಆಮೇಲೆ ಎಷ್ಟು ಗೊಬ್ಬರ ಹಾಕ್ಬೇಕು, ಯಾವಾಗ ಕಟಾವು ಮಾಡಬೇಕು, ಯಾವಾಗ ಬೆಳಿಬೇಕು ಅನ್ನೋದ್ರ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳ್ತಾರೆ. ಅದೇ ರೀತಿ ನಮ್ಮ ಜೊತೆಗೆ ಇನ್ನಿಬ್ರು ಡಾಕ್ಟರ್ಗಳಿದ್ದಾರೆ, ಡಾಕ್ಟರ್ ಅಪ್ಸರಾ ಬಾನು ಆ್ಯಂಡ್ ಡಾಕ್ಟರ್ ಉಮೇಶ್ ಅಂತಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಕೋರ್ಮಂಡಲ್ ಸಂಸ್ಥೆಯ ಶಿವಾನಂದ್ ಅವರು, ಅವರು ಸಹ ಅವರು ಡ್ರೋನ್ ತಗೊಂಡು ಬಂದಿದ್ದಾರೆ. ಅವ್ರು ಡ್ರೋನ್ ಮುಖಾಂತರ, ಇತ್ತೀಚೆಗೆ ನಿಮಗೆ ಗೊತ್ತಿದೆ ಎಣ್ಣೆ ಹೊಡೆಯೋದು ಎಷ್ಟು ಲೇಬರ್ ಸಿಗಲ್ಲ, ಇತ್ತೀಚೆಗೆ ಡ್ರೋನ್ ಮುಖಾಂತರ ಸ್ಪ್ರೇ ಯಾವ ಥರ ಮಾಡಬೇಕು, ಈಗ ನ್ಯಾನೋ DAP ನ್ಯಾನೋ ಯೂರಿಯಾ ಅಂತೇಳಿ ಈ ಕೋರ್ಮಂಡಲ್ ಕಂಪನಿಯವರು ಅವ್ರು ಡೆವಲಪ್ ಮಾಡಿದ್ದಾರೆ. 5 ಚೀಲ 6 ಚೀಲ ಮಾಡೋ ಕೆಲಸ ಒಂದು ಲೀಟರ್ ಡಬ್ಬಿ ಮಾಡುತ್ತೆ. ಆ ರೀತಿ ನ್ಯಾನೋ ಅದರ ಅಂದರೆ ನ್ಯಾನೋ ಟೆಕ್ನಾಲಜಿ ಇರೋದ್ರಿಂದ ಮೇಲಿಂದನೇ ಸ್ಪ್ರೇ ಮಾಡೋದ್ರಿಂದ ಅದು ಪೂರ ಕೆಳಗಿನವರೆಗೂ ಅದು ನೀಟಾಗಿ ತಗೊಂಡು ಅದೊಂದು ತಂತ್ರಜ್ಞಾನ. ಇದು ಮೇನ್ ಉದ್ದೇಶ ಇದ್ರದ್ದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ಬೋದು, ವಾಟ್ಸಪ್ಪು, ಫೇಸ್ಬುಕ್ಕು, TVಯಲ್ಲಿ. ಇದು 15 ದಿನಗಳ ಕಾರ್ಯಕ್ರಮ. ಈ 15 ದಿನಗಳ ಕಾರ್ಯಕ್ರಮ ದೇಶಾದ್ಯಂತ ಇದೆ, 29ಕ್ಕೆ ಸ್ಟಾರ್ಟ್ ಆಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ. ಇಲ್ಲಿ ನಾವು ಈ ರಾಯಚೂರಲ್ಲಿ ಬಂದು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 90 ಹಳ್ಳಿ ರಾಯಚೂರಿನ ಒಂದು 90 ಹಳ್ಳಿಗೆ ನಾವು ರೈತರನ್ನ ಮುಟ್ಟಬೇಕಂತ ಒಂದು ಉದ್ದೇಶ ಇದೆ. ಸುಮಾರು 10,000 ರೈತರನ್ನ ಮುಟ್ಟಬೇಕನ್ನೋ ಒಂದು ಉದ್ದೇಶ ಇದೆ. ಅವ್ರ ಗ್ರಾಮಗಳಿಗೆ ಹೋಗಿ ಅವ್ರ ಏನು ಸಮಸ್ಯೆ ಇದ್ದಾವೆ, ಈ ಬಿತ್ತನೆ ಕಾರ್ಯ ನಡೆದಿದೆ, ಇವಾಗ ನೀವು ಕೃಷಿಯಲ್ಲಿ ಹೊಸದೇನು ತಂತ್ರಜ್ಞಾನ ಬಂದಿದೆ, ಹೊಸ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ ಇರ್ಬೋದು, ಯಾವ ಜೈವಿಕ ಗೊಬ್ಬರಗಳ ಉಪಯೋಗಗಳಿರ್ಬೋದು, ಅದೇ ರೀತಿ ಬಿತ್ತನೆಯಿಂದ ಕೊಯ್ಲಿನವರೆಗೆ ಏನೇನು ಸಮಸ್ಯೆ ಇದ್ದಾವೆ ರೈತರಿಗೆ, ರೋಗ ಇರ್ಬೋದು, ಕೀಟ ಇರ್ಬೋದು, ಇಲ್ಲ ಮಾರುಕಟ್ಟೆ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು, ಅದೇ ರೀತಿ ಕೃಷಿ ಇಲಾಖೆ ಯೋಜನೆಗಳು ಏನೇನಿದಾವಲ್ಲ, ತುಂತುರು ನೀರಾವರಿ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ನಿಮಗೆ ಮಾಹಿತಿ ಕೊಡೋಕ್ಕೆ ನಾವು ಬಂದಿದ್ದೇವೆ. ಈಗ ತೊಗರಿ ಬೆಳೆಯಲ್ಲಿ ಯಾವ ರೀತಿ ಬೇಸಾಯ ಕ್ರಮಗಳನ್ನು ಮಾಡಬೇಕನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ ಮಲ್ಲಾರೆಡ್ಡಿ ಅವರು, ಅಂತರ ಎಷ್ಟಿರಬೇಕು, ಈಗ ಆಲೆ ಬಿತ್ತಿದ್ರೆ ಎಷ್ಟು ಅಂತರ ಇಟ್ಕೋಬೇಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಯಾವಾಗ ನೀರು ಮಾಡಬೇಕು, ಆಮೇಲೆ ಯಾವ ರೀತಿ ಅದರಲ್ಲಿ ಇನ್ನೊಂದು ನಮ್ಮ ಕುಡಿಚೂಟ ಯಂತ್ರ ಅಂತ ಇದೆ, ಅದ್ರ ಬಗ್ಗೆ ಡಾಕ್ಟರ್ ಮಲ್ಲಾರೆಡ್ಡಿ ಅವರು ಈಗ ಹೇಳ್ತಾರೆ. ಅದೇ ರೀತಿಯಾಗಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಯಲ್ಲಾರೆಡ್ಡಿ ಇವರುಗಳು ಕೂಡ ಮಾತನಾಡಿ ತೊಗರಿ ಹಾಗೂ ಹತ್ತಿಯಲ್ಲಿ ಅಧಿಕ ಇಳುವರಿಗಾಗಿ ರೈತ ಬಾಂಧವರು ಬಳಸಬಹುದಾದಂತಹ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಮುಖ್ಯವಾಗಿ ತೊಗರಿ ಬೆಳೆಯು 3 ಪ್ರಮುಖವಾದಂತಹ ಅಂಶಗಳನ್ನು ರೈತ ಬಾಂಧವರು ಗಮನದಲ್ಲಿ ಇಟ್ಟುಕೊಳ್ಳಬೇಕು. 50 ದಿನಗಳ ತೊಗರಿ ಬೆಳೆಯಲ್ಲಿ ಕುಡಿಚಿ ಹುಟ್ಟೋದು, ಪಲ್ಸ್ ಮ್ಯಾಜಿಕ್ ಹಾಕಿರೋದು, ಜೊತೆಗೆ ಸಸಿಗಳ ಅಂತರವನ್ನು ಸರಿಯಾಗಿ ಶಿಫಾರಸು ಮಾಡಿದಂತಹ ಸಂಖ್ಯೆಯಲ್ಲಿ ಇಟ್ಟುಕೊಂಡಾಗ ಅಧಿಕ ಇಳುವರಿಯನ್ನು ಪಡ್ಕೋಬಹುದು ಎಂಬಂತಹ ಒಂದು ವಿಚಾರವನ್ನು ತಿಳಿಸಿಕೊಳ್ಳಿದ್ರು. ಮುಖ್ಯವಾಗಿ ತೊಗರಿಯಲ್ಲಿ ಕುಡಿಚುಟುವ ಯಂತ್ರವನ್ನ ಪ್ರಾತ್ಯಕ್ಷಿಕೆ ಮೂಲಕ ರೈತ ಬಾಂಧವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟರು. ಮಣ್ಣಿನ ತೇವಾಂಶವನ್ನು ನಾವು ಹಿಡಿದಿಟ್ಕೊಳ್ಳಬಹುದು. ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ, ನಾವು ಮಣ್ಣಿನ ಆದಷ್ಟು ಮಳೆ ನೀರನ್ನು ಯಾವ ತರ ಹಿಡಿದಿಟ್ಕೊಳ್ಬೇಕು ಅಂತ. ಈಗ ನಿಮ್ದು ಇಳಿಜಾರು ಪ್ರದೇಶದಲ್ಲಿ ಮುಖ್ಯವಾಗಿ ನೀವು ಪಾಲಿಸ್ತಿರ್ತೀರ ಅನ್ಸುತ್ತೆ, ಇಳಿಜಾರಿಗೆ ಅಡ್ಡಲಾಗಿ ನೀವ್ ಏನ್ ಮಾಡ್ತೀರಿ, ಬಿತ್ತನೆ ಕೈಗೊಳ್ಬೇಕು. ಅಂದ್ರೆ ನಿಮ್ ಭೂಮಿ ಈ ತರ ಇಳಿಜಾರು ಇತ್ತಂದ್ರೆ ಅದಕ್ಕೆ ಅಡ್ಡಲಾಗಿ ನೀವು ಸೋಯಿಂಗ್ ಮಾಡಿದ್ರೆ, ಬಿತ್ತನೆ ಮಾಡಿದ್ರೆ ಏನಾಗುತ್ತೆ, ಮಳೆ ನೀರು ಯಾವತ್ತು ಏನ್ ಮಾಡ್ಬೇಕಂದ್ರೆ ಮಳೆ ಬಂದ ನೀರನ್ನ ಹರಿಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು ಫಸ್ಟ್. ಅಂದ್ರೆ ಆ ನೀರು ಸ್ಪೀಡ್ ಏನದ ಸ್ಲೋ ಮಾಡಬೇಕು, ನಿಂತ ನೀರನ್ನು ಇಂಗುವಂತೆ ಮಾಡಬೇಕು. ಅಂದ್ರೆ ಭೂಮಿಯಲ್ಲಿ ಯಾವಾಗ್ಲೂ ಓಡ ನೀರನ್ನು ನಿಲ್ಸ್ಬೇಕು, ನಿಂತಿದ್ರೆ ಇಂಗಿಸ್ಬೇಕು. ಅಂದ್ರೆ ಮಣ್ಣು ಯಾವಾಗ್ರಿ ರಚನೆ ಆಗ್ಲಿಕ್ಕೆ 1000 ವರ್ಷ ಬೇಕು. ನಿಮ್ಗೆ ಒಂದು ಪದರ 1 ಸೆಂಟಿಮೀಟರ್ ಮಣ್ಣು ಏನಾದ್ರೂ ನಿಮ್ಗೆ ಆಗ್ಬೇಕಿತ್ತಂದ್ರೆ 1000 ವರ್ಷ ಬೇಕು. ಅದೇ ಅದ ನಿಮ್ಗೆ ಹರ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಳೆ ಸಾಕು. ಒಂದ್ ಚಲೋ ಮಳೆ ಬಂದ್ಬಿಟ್ರೆ ನಿಮ್ದು ಮ್ಯಾಲಿನ ಪದರ ಹೋಗ್ಬಿಟ್ಟವ್ರೆ ಎದಕ್ಕೂ ಬರಲ್ಲ ನಿಮ್ ಭೂಮಿ. ಅದಕ್ಕೋಸ್ಕರ ಈ ಮಣ್ಣು ಯಾವಾಗ್ಲೂ ಅದೊಂದು ಜೀವಿ ಆ ತರ ನೋಡ್ಕೋಬೇಕು ನಾವು. ಅದೊಂದು ನೀವು ಏನ್ ಮಾಡ್ಬೇಕಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಸೋಯಿಂಗ್ ಮಾಡ್ತೀರ, ಬಿತ್ತನೆ ಮಾಡ್ತೀರಲ್ಲ, ಅದರಿಂದ ಏನಾಗುತ್ತೆ ಮಳೆ ನೀರು ಬೀಳುತ್ತೆ ನೋಡ್ರಿ, ಈ ಬೆಳೆ ನಾಟಿರುತ್ತಲ್ಲ ಸ್ಪೀಡ್ ಕಡಿಮೆ ಆಗುತ್ತೆ, ಗಿಡ ಬಡ್ಡಿ ಬಡಿಯುತ್ತಾ ಸ್ಲೋ ಆಗುತ್ತಾ ನೀರು ಹಿಂದಿತ್ತು. ಆಮೇಲೆ ಇನ್ನೇನಂದ್ರೆ ಬದುಗಳಿಗೆ ಏನ್ ಮಾಡ್ಬೇಕು, ನೀವು ಬದುಗಳಿದ್ದು ಅಂದ್ರೆ ಅದಕ್ಕೆ ಗ್ಲಿರಿಸಿಡೆ ಅಂತ ಒಂದು ಗೊಬ್ಬರ ಗಿಡ ಬರುತ್ತೆ, ಅದನ್ನ ಏನ್ ಮಾಡ್ಬೇಕು ಅಲ್ಲೆಲ್ಲಿ ನಾಟಿ ಮಾಡ್ಬೇಕು. ಅದು ಗಿಡ ಬೆಳೆದಾಗ ಏನ್ ಮಾಡ್ಬೇಕು, ಅದನ್ನ ಕಟ್ ಮಾಡ್ಬೇಕು, ಹೊಲ್ದಾಗ ಕುಡಿ ಎಲೆಗಳು ಜಲ್ದಿ ಕೊಳತೋಗ್ಬಿಡುತ್ತೆ. ಎರಡು ಏನಾಯ್ತು, ಈಗ ಬಂಡಿಗೆ ನೀವು ಗೊಬ್ಬರ ಹಾಕೋದ್ರಿಂದ ಗಿಡಗಳು ಹಾಕೋದ್ರಿಂದ ನೀರನ್ನು ಅಲ್ಲಿ ನಿಲ್ಲುತ್ತಾ ಹಿಂಗುತ್ತೆ. ಆಮೇಲೆ ಈ ಎಲೆಗಳೆಲ್ಲ ತಗೊಂಡು ನೀವು ಹೊಲದಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಮಣ್ಣು ಅಳಿದಂಗೆ ಅಳುತ್ತೆ, ಹೂವು ಅಳಿದಂಗೆ ಅಳುತ್ತೆ. ಅದರಿಂದ ಏನಾಗುತ್ತೆ, ಬಿದ್ದ ನೀರು ಏನಾಗುತ್ತೆ, ನಿಮ್ಮ ಭೂಮಿಯಲ್ಲಿ ಚೆನ್ನಾಗಿ ಹಿಂಗೆ ಹೋಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಇದಿರಲಿಲ್ಲ ಅಂದ್ರೆ ತಿಪ್ಪೆ ಗೊಬ್ಬರ ಹಾಕ ಅಂತ ಹೇಳ್ತೀವಿ, ಬಟ್ ನಿಮ್ ದನಗಳೇ ಕಡಿಮೆ ಆಗುತ್ತೆ. ಆದಷ್ಟು ನಾವು ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ನೋಡಿ, ತಿಪ್ಪೆ ಗೊಬ್ಬರ ಹಾಕಿದ ಹೊಲ ಬರೇ ಕೆಮಿಕಲ್ ಪಾಕೆಟ್ ಗೊಬ್ಬರ ಹಾಕಿದ ಹೊಲ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಮಳೆ ಬಂದಾಗ ಇದು ಹೂವಳೆದಂಗ ಅಳುತ್ತ, ಅದು ಅಳು ಹೌದಾ. ಅದಕ್ಕೋಸ್ಕರ ಏನಂದ್ರೆ ಸ್ವಲ್ಪ ನೀವು ತಿಪ್ಪೆ ಗೊಬ್ಬರ ಹಾಕಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಹಸಿರಿಲೆ ಗೊಬ್ಬರಗಳಂತ ದೇಂಜ ಅಂತ ಸಿಗ್ತಾವ್ರಿ, ಸನ್ನೆಂಪು ಮತ್ತೆ ಸೆಣಬು ಅಂತ ಸಿಗ್ತಾವ್ ನಿಮ್ಗೆ. ಅವು ಬಿತ್ತಿ ಏನ್ ಮಾಡ್ಬೇಕು, ಹೂ ಆಡಂತದಾಗ ಏನ್ ಮಾಡ್ಬೇಕು, ಮಗುಚಿ ಹೊಡ್ಬಿಡ್ಬೇಕು. ಇದರಿಂದ ಏನಾಗುತ್ತೆ, ಮುಖ್ಯವಾಗಿ ಮಳೆ ನೀರು ಚೆನ್ನಾಗಿ ಹಿಂಗುತ್ತಾ, ಆಮೇಲೆ ಪೋಷಕಾಂಶಗಳನ್ನು ಕೊಡುತ್ತೆ ಬೆಳೆಯಲು. ನೀವು ಒಂದು ಗೊಬ್ಬರ ಕಡಿಮೆ ಮಾಡ್ಬೋದು ಆ ತರ. ಇದು ಅಂದ್ರೆ ನಮ್ದು ತೇವಾಂಶವನ್ನು ಯಾವ ತರ ನಾವು ಸಂರಕ್ಷಣೆ ಮಾಡ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ರೀ, ಈಗೆಲ್ಲ ನಾವ್ ಏನ್ ಮಾಡ್ತೀವಿ, ಹತ್ತಿ ಬಿಡಿಸ್ಕೊಂತೀವಿ, ತೊಗರಿ ಏನ್ ಮಾಡ್ತೀವಿ, ತೊಗರಿ ನೀವು ಕಟ್ ಮಾಡ್ತೀರಾ ಮಷಿನಿಂದ ಕಟ್ ಮಾಡಕತ್ತೀರಾ, ಈ ಲೆವೆಲ್ ಕಟ್ ಮಾಡಿ ಹಂಗೆ ಬಿಟ್ಬಿಡುತ್ತೆ. ಅದನ್ನ ಆಮೇಲೆ ಏನ್ ಮಾಡ್ತೀವಿ, ಎಲ್ಲ ಕಡೆ ಒಂದ್ ಕಡೆ ಹಾಕ್ತಿವಿ, ಏನ್ ಮಾಡ್ಬಿಡ್ತೀವಿ, ಸುಡ್ತೀವಿ. ಭೂಮಿಯಾಗ ಏನಿರುತ್ತೆ, ಪೋಷಕಾಂಶ ಇರುತ್ತ, ಬೆಳೆ ತಗೊಳುತ್ತ, ಸುಡ್ತೀವಿ, ಮತ್ತೆ ತೆಗಿತೀವಿ, ಸುಡ್ತೀವಿ. ಅಂದ್ರೆ ಹಿಂಗ್ ಮಾಡೋದ್ರಿಂದ ವರ್ಷ ವರ್ಷ ನಿಮ್ದು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಮುಂದೆ ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂದ್ರೆ, ಬೀಜ ಹಾಕಿದ್ರು ನಾಟಲ್ಲ, ಯಾವ ಸರ್ಕಾರಗಳು ಏನ್ ಮಾಡಕ್ ಬರಲ್ಲ, ಯಾವ ವಿಜ್ಞಾನಿಗಳು ಏನ್ ಮಾಡಕ್, ಆ ಪರಿಸ್ಥಿತಿ ಬರ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಈಗಲಿಂದ ಅಟ್ಲೀಸ್ಟ್ ನಮ್ ಭೂಮಿ ನಾವು ಏನಾದ್ರೂ ಕಾಪಾಡ್ಕೋಬೇಕಂದ್ರೆ ಕೆಲವೊಂದು ಮಷಿನ್ಗಳು ಬಂದವೆ. ಈ ಮಲ್ಚರ್ ಅಂತ ಬಂದವ್ರು, ಮಲ್ಟಿಕ್ರಾಪ್ ಮಲ್ಚರ್, ನಿಮ್ದು ರೋಟೋವೇಟರ್ ನೋಡ್ರಿ ಅಲ್ರಿ, ಅದೇ ತರ ಒಂದ್ ಮಷಿನ್ ಬಂದದ. ನೀವು ತೊಗರಿ, ಹತ್ತಿ, ಮೆಣಸಿನ ಗಿಡ, ಸಜ್ಜಿ, ಮೆಕ್ಕೆಜೋಳ ಇವೆಲ್ಲ ಬೆಳೆದ್ ತಕ್ಕೊಂಡ್ಮೇಲೆ ಇದರಿಂದ ಏನಾಗುತ್ತೆ, ನಿಮ್ದು ಮಣ್ಣಿನ ಫಲವತ್ತತೆ. ಯಾವಾಗ್ಲೂ ಮಣ್ಣು ಚಲೋ ಇತ್ತು ಅಂದ್ರೆ ಬೆಳೆ ಚಲೋ ಇರುತ್ತೆ. ಮಣ್ಣು ನಿಮ್ದು ಒಳ್ಳೆ ಸದೃಢ ಇತ್ತು ಅಂದ್ರೆ ಮಣ್ಣು ರೋಗ ಕೀಟಗಳು ಬಂದ್ರೂ ಕೂಡ ಬೆಳೆ ಏನ್ ಮಾಡುತ್ತೆ, ತಡ್ಕೊಳ್ಳೋ ಶಕ್ತಿ ಇರುತ್ತೆ. ನೋಡ್ರಿ, ಒಬ್ಬ ಕಷ್ಟಪಟ್ಟ ವ್ಯಕ್ತಿಗೆ ನಗಲಿ ಬಂದ್ರೆ ಹೋಗ್ಲಿ ಕೂಡ ನಮ್ಗೆ ಹೋಗುತ್ತೆ. ಹೌದ್ರಿ, ಆ ತರ ನಿಮ್ದು ಬೆಳೆಗಳು ಚೆನ್ನಾಗಿದ್ದು ರೋಗ ಕೀಟನ ಚೋಡಕ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್, ನಿಮ್ ಕಡೆ ತೊಗರಿ ಬಾಳ ಹೇಳಿದ್ರಿ, ತೊಗರಿ ಬಾಳ ಇದೆ ಅಂತ. ತೊಗರಿಯಲ್ಲಿ ಇಂಪಾರ್ಟೆಂಟ್ ಮೂರ್ ಟೆಕ್ನಾಲಜಿ ಬಾಳ ಏನ್ ದೊಡ್ಡದಿಲ್ರಿ. ಬೀಜ ಆಲ್ರೆಡಿ ನೀವು ಬಿತ್ತಿರಿ, ಒಂದು ವರ್ಷ ಬಿತ್ತುವಾಗ ಅಕಸ್ಮಾತ್ ನಿಮ್ದೇ ಬೀಜ ಯೂಸ್ ಮಾಡ್ತಿದ್ರಿ, ಬೀಜೋಪಚಾರ ಮಾಡಿರ್ಲಿಲ್ಲ ಅಂದ್ರೆ ನೀವು ಬೀಜೋಪಚಾರ ಮಾಡ್ಬೇಕು. ಟ್ರೈಕೋಡರ್ಮ ಮತ್ತು ರೈಸೋಬಿಯಂ ಅಂತ ಪುಡಿ ಸಿಗುತ್ತೆ, ಒಂದು ಬಿಳಿ ಕಲರ್ ಸ್ವಲ್ಪ ಸುಣ್ಣ ತರ ಬರುತ್ತೆ, ಇನ್ನೊಂದು ಇಡ್ಲಿ ಪುಡಿ ತರ ಇರುತ್ತೆ. ಅದ್ರ ಜಸ್ಟ್ ಒಂದು ಕೆಜಿ ಬೀಜಕ್ಕೆ ಒಂದು 5 ಗ್ರಾಮ್ ಟ್ರೈಕೋಡರ್ಮ, ಒಂದು 20 ಗ್ರಾಮ್ ರೈಸೋಬಿಯಂ ನೀವು ಬೀಜೋಪಚಾರ ಮಾಡಿ ಬಿತ್ತಿದ್ರಂದ್ರೆ ಮುಂದೆ ಬೆಳಿಗ್ಗೆ ರೋಗ ಬರಲ್ಲ, ಆಮೇಲೆ ಗೊಬ್ಬರನೂ ಕಡಿಮೆ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಇನ್ನೊಂದು, ನೀವು ಒಂದು 50 ದಿನಕ್ಕೆ ಕುಡಿ ಚೂಟ ಮಷಿನ್ ಆದ್ರೆ, ತೊಗರಿ ಕುಡಿ ಚೂಟ ಮಷಿನ್ ಕೈಲಿಂದ ಚೂಟಬಹುದು, ಬಟ್ ಆಳುಗಳೇ ಸಿಗಲ್ಲ, ಅದ್ರದೇ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಮಷಿನ್ ಬಂದದ್ರಿ, ಬ್ಯಾಟ್ರಿ ಆಪರೇಟ್. ಇದೊಂದು ನಿಮ್ಗೆ 1800 ರೂಪಾಯಿ ಹಂಗೆ ಸಿಗುತ್ತೆ ನಿಮ್ಗೆ ಈ ಮಷಿನ್ ಒಂದು. ಇದು ಬ್ಯಾಟ್ರಿ ಆಪರೇಟೆಡ್, ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದು ತಗೊಂಡು ಹೋಗಿರೋದಕ್ಕೆ. ಇದರಿಂದ ನೀವು ಚೂಟೋದ್ರಿಂದ ಏನಾಗುತ್ತೆ, ಯಾವಾಗ್ಲೂ ನೀವು ಅಬ್ಸರ್ವ್ ಮಾಡಿ, ಹತ್ತಿ ಗಿಡ ಮತ್ತೆ ತೊಗರಿ ಗಿಡ, ಗಿಡ ಎತ್ತರ ಬೆಳೆದ್ರೆ ಇಳುವರಿ ಜಾಸ್ತಿ ಬರುತ್ತೆ, ತೊಂಗಿ ಗಿಡ ಜಾಸ್ತಿ ಹೊಡೆದ್ರೆ ಇಳುವರಿ ಜಾಸ್ತಿ ಬರುತ್ತೆ, ತೊಂಗೆಗಳು ಜಾಸ್ತಿ ಹೊಡೆಯುತ್ತೆ. ಇದರಿಂದ ಏನಾಗುತ್ತೆ, ನಿಮ್ದು ಹೂಗಳು ಕಾಯಿಗಳು ಜಾಸ್ತಿ ಆಗಿ ಇಳುವರಿ ಚಲೋ ಆಗುತ್ತೆ. ಆಮೇಲೆ ನೀವು ಹೆಣ್ಣು ಹಿಡಕನ್ ಚಲೋ ಇರುತ್ತೆ. ಕೆಲವೊಂದು ಹುಳಗಳೇನ್ ಮಾಡ್ತಾವ, ಮ್ಯಾಲೆ ತುದಿಗೆ ತತ್ತಿಗಳಿಟ್ಟು ಹುಳಗಳಾಗ ಚಾನ್ಸಸ್ ಇರ್ತಾವ. ಅದಕ್ಕೋಸ್ಕರ ನೀವು ಕುಡಿ ಚೂಟ್ಬಿಟ್ರಂದ್ರೆ ಗಿಡನೂ ಜಾಸ್ತಿ ಬೆಳೆಯಲ್ಲ, ತೊಂಗೆಗಳು ಜಾಸ್ತಿ ಬರ್ತಾವೆ, ಇದರಿಂದ ಏನಾಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ. ಒಂದು ಪುಡಿ ಚೂಟೋದು. ಆಮೇಲೆ ಇನ್ನೊಂದು, ನಮ್ದು ಪುಡಿ ಬರುತ್ತೆ, ಒಂದು ಪಲ್ಸ್ ಮ್ಯಾಜಿಕ್ ಅಂತ ಒಂದು ಪುಡಿ, 2 ಕೆಜಿ ಇದು ತೊಗರಿಗೆ ಹೆಸರಿಗೆ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಕಡ್ಲಿಗೆ ಬೇರೆ ಬರುತ್ತೆ, ಒಂದು ಚಿಪ್ಪಿ ಮ್ಯಾಜಿಕ್ ಅಂತ, 2 ಕೆಜಿ ಪ್ಯಾಕೆಟ್ ಇರುತ್ತೆ. ಅದು 1 ಎಕರೆಗೆ ಯೂಸ್ ಮಾಡ್ಬೋದು. ಯಾವಾಗ ಅಂದ್ರೆ ಅರ್ಧ ಹೂವು ಬಿಟ್ಟಿರುತ್ತೆ ನೋಡ್ರಿ, ಅವಾಗೊಮ್ಮೆ ಅದಾದ್ಮೇಲೆ 15 ದಿನ ಆದ್ಮೇಲೆ ಇನ್ನೊಂದು ಟೈಮ್, ಅಂದ್ರೆ ಟೋಟಲ್ 2 ಟೈಮ್ ನೀವು ಸ್ಪ್ರೇ ಮಾಡ್ಬೇಕು. ಒಂದು ಪ್ಯಾಕೆಟ್ 2 ಕೆಜಿ ಇರುತ್ತೆ, ಅದು 1 ಎಕರೆ, ಮತ್ತೆ ಇನ್ನೊಂದು ಟೈಮ್ ಒಂದು ಪ್ಯಾಕೆಟ್ 2 ಕೆಜಿದು ಇನ್ನೊಂದು ಟೈಮ್. ಇವೆರಡು ಮಾಡೋದ್ರಿಂದ ನಿಮ್ದು ಇಳುವರಿ ಏನಾಗುತ್ತೆ, ಈಗ ನಿಮ್ಗೆ 4 ಕ್ವಿಂಟಲ್ ಬರುತ್ತೆ ಎಕರೆಗೆ, ಏನಿಲ್ಲ ಅಂದ್ರೆ ನಿಮ್ಗೆ ಒಂದು 10% 15% ಇಳುವರಿ ಜಾಸ್ತಿ ಆಗುತ್ತೆ. ಅಂದ್ರೆ ಎಕರೆಗೆ 1 ಕ್ವಿಂಟಲ್ ನೀವು 2,000 ಖರ್ಚು ಮಾಡಿದ್ರೆ ಸಾಕು, ಒಂದು 6,000-7,000 ರೂಪಾಯಿ ನಿಮಗೆ ಜಾಸ್ತಿ ಇನ್ಕಮ್ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ಈ ಪಲ್ಸ್ ಮ್ಯಾಜಿಕ್ ಸ್ಪ್ರೇ ಮಾಡೋದ್ರಿಂದ ತೊಗರಿ ಕಾಳುಗಳ ಗಾತ್ರ ಚೆನ್ನಾಗಾಗುತ್ತ, ಆಮೇಲೆ ಏನಾಗುತ್ತೆ ತೂಕ ಚಲೋ ಬರುತ್ತೆ. ಆಮೇಲೆ ನಿಮ್ಮ ಮಾರ್ಕೆಟಲ್ಲಿ ನೋಡ್ರಿ, ತೊಗರಿ ಫಸ್ಟ್ ಸ್ಯಾಂಪಲ್ ತಗೋತಾರೆ, ಅದ್ರ ಮೇಲೆ ನಿಮ್ದು ರೇಟ್ ಡಿಸೈಡ್ ಮಾಡ್ತಾರೆ. ಅಂದ್ರೆ ಕಾಳು ಚೆನ್ನಾಗಿತ್ತು, ನಿಮ್ದು ಚಲೋ ಇತ್ತು ಅಂದ್ರೆ ಏನ್ ಮಾಡ್ತಾರೆ, 1,000 ರೂಪಾಯಿ ಅದ್ ಜಾಸ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ ಒಂದು 15% ಇನ್ಕಮ್ ಜಾಸ್ತಿ ಬರುತ್ತೆ. ಆಮೇಲೆ ಈ ಪುಡಿ ಆದಲ್ರಿ, ಸಪ್ರೇಟ್ ಹೊಡಿಬೇಕಂತಿಲ್ಲ, ನೀವು ಎಣ್ಣೆ ಎಲ್ಲ ಹೊಡಿತಿರ್ತೀರಿ, ಪ್ರೋಕ್ಲೇಮು ಇವೆಲ್ಲ ಹೊಡಿತಿರ್ತೀರಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಹೊಡೆದ್ರೆ ನಡೀತದೆ. ಬಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಪುಡಿ ಹೊಡಿಬೇಕಾದ್ರೆ 200 ಲೀಟರ್ ನೀವು ವಾಟರ್ ಮಿಕ್ಸ್ ಮಾಡಲೇಬೇಕು. ನೀವು 100 ಲೀಟರಲ್ಲಿ 2 ಕೆಜಿ ಪ್ಯಾಕೆಟ್ ಹಾಕ್ತೀನಿ ಅಂದ್ರೆ ಏನಾಗುತ್ತೆ, ಎಲೆಗಳು ಒಣಗೋಗ್ಬಿಡ್ತಾವ್ರು. ಅದಕ್ಕೋಸ್ಕರ 200 ಲೀಟರಲ್ಲಿ 2 ಕೆಜಿ ಮಿಕ್ಸ್ ಮಾಡೋದು, 1 ಎಕರೆ ಹೊಡಿಬೇಕು. 15 ದಿನ ಆದ್ಮೇಲೆ ಮತ್ತೆ 200 ಲೀಟರ್ ವಾಟರಲ್ಲಿ 2 ಕೆಜಿ ಪ್ಯಾಕೆಟ್ ಮಿಕ್ಸ್ ಮಾಡಿ ಹೊಡಿಬೇಕು. ಇದರಿಂದ ಏನಾಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ಇಂಪಾರ್ಟೆಂಟ್ ತೊಗರಿಯಲ್ಲಿ ಇನ್ನೊಂದು ಏನಂದ್ರೆ, ನೀವು ಅಂತರ ನೀವು ನೋಡ್ರಿ, 1 ಫೀಟ್ ಇಡ್ರಿ, 1 ಫೀಟ್ ಅಲ್ಲಿ 3 ಗಿಡ ಇರ್ತಾವ್ ತೊಗರಿ, ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲ ಅಂತ ನೀವು ಆರಾಮ 3 ಫೀಟ್ 4 ಫೀಟ್ ತನಕ ಬಿಡ್ತಾರೆ, ಒಬ್ಬರು 5 ಫೀಟ್ ತನಕ ಬಿಡ್ತಾರೆ. ಈ ಗಿಡದಿಂದ ಗಿಡಕ್ಕೆ ಏನಾಗ್ತಾವ, ನೀವು 1 ಫೀಟ್ ಅಲ್ಲೇ 3 ಗಿಡದ್ದು ಅಂದ್ರೆ ಏನಾಗುತ್ತೆ, ಒಬ್ರು ಊಟ ಮಾಡಿದ್ರೆ 3 ಮಂದಿ ಊಟ ಮಾಡಿದ್ರೆ 3 ಬೆಳೆಯಲ್ಲ. ಹೌದಾ? ಆ ಪರಿಸ್ಥಿತಿ ಆಗಿದ್ರಿ. ಅದಕ್ಕೆ ಅಟ್ಲೀಸ್ಟ್ ನಮಗೆ ಗಿಡದಿಂದ ಗಿಡಕ್ಕೆ 1 ಫೀಟ್ ಬಿಡ್ಬೇಕು, 1 ಫೀಟ್ ಮೇಲೆ ಬಿಡ್ಬೇಕು. ನಾವು 45 ಸೆಂಟಿಮೀಟರ್ ಹೇಳ್ತೀವಿ, ಅಟ್ಲೀಸ್ಟ್ ನೀವು 30 ಸೆಂಟಿಮೀಟರ್ ಮೇಲೆ ಬಿಟ್ಟರೆ ಏನಾಗುತ್ತೆ, ಬೆಳೆಯ ಅಂತರ ಕೂಡ ಭಾಳ ಇಂಪಾರ್ಟೆಂಟ್ ನಮ್ಗೆ, ಬೆಳೆಯಿಂದ ಬೆಳೆಗೆ ಇರತಕ್ಕಂಥ ಅಂತರ. ಇದರಿಂದ ಏನಾಗುತ್ತೆ, ಒಳ್ಳೆಯ ಪೋಷಕಾಂಶ ಆಮೇಲೆ ತೇವಾಂಶ ಆ ಬೆಳೆಗೆ ಸಿಕ್ಕು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದು ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಇವೆಲ್ಲ ನೀವು ಬೀಜೋಪಚಾರ ಮಾಡೋದಾಗಲಿ, ಕುಡಿ ಚೂಟೋದು, ಮತ್ತೆ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಪೋಷಕಾಂಶ ಮಿಶ್ರಣ 2 ಸಾರಿ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ಮ ತೊಗರಿಯಲ್ಲಿ ಏನಿಲ್ಲ ಅಂದ್ರೂ ಎಕರೆಗೆ 1 ಕ್ವಿಂಟಲ್ ಇಳುವರಿ ಜಾಸ್ತಿ ಬರುತ್ತಾ, ಆಮೇಲೆ ಒಳ್ಳೆ ರೇಟ್ ಸಿಗುತ್ತೆ ನಿಮ್. ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತೋಟಗಾರಿಕಾ ತಜ್ಞರಾದಂತಹ ಡಾಕ್ಟರ್ ರಘು ಅವರುಗಳು ಕೂಡ ಮಾತನಾಡಿ ತರಕಾರಿ ಬೆಳೆಗಳ ವಿವಿಧ ತಳಿಗಳ ಕುರಿತು ಮಾಹಿತಿಯನ್ನು ನೀಡಿದ್ರು. ಜೈವಿಕ ಪದ್ಧತಿಯಲ್ಲಿ ಕೀಟಗಳನ್ನು ನಿಯಂತ್ರಣ ಮಾಡುವಂತಹ ವಿಧಾನಗಳು, ಲಘು ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳನ್ನು ಬಳಸುವಂತಹ ಮಾಹಿತಿಯನ್ನು ನೀಡಿದರು. ಅದೇ ರೀತಿಯಾಗಿ ಬೆಂಗಳೂರಿನ ಪಶು ಸಂಶೋಧನಾ ಸಂಸ್ಥೆಯ ತಜ್ಞರು ಕೂಡ ಭಾಗಿಯಾಗಿ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಬರುವಂತಹ ಸಮಸ್ಯೆಗಳ ಕುರಿತು, ಮುಖ್ಯವಾಗಿ ಗಂಟು ರೋಗ, ಗಂಟಲು ಬೇನೆ, ಹಾಗೆಯೇ ಕಾಲುಬಾಯಿ ಕುರಿತು ಲಸಿಕೆ ಮಾಹಿತಿಯನ್ನು ನೀಡಿಕೊಟ್ರು. ದನಗಳಲ್ಲಿ ಈ ಸೀಸನ್ನಲ್ಲಿ ಗಂಟಲು ರೋಗ, ಚರ್ಮ ಗಂಟು ರೋಗ ಮತ್ತು ಕಾಲುಬಾಯಿ ಬೇನೆ ರೋಗ ಕಾಮನ್ ಆಗಿ ಬರ್ತಾವೆ. ಅವು ಬರಲಾರ್ದಂಗೆ ನೀವು ಈ ವರ್ಷ ಮಾಡಿಸದೆ ಹೋದ್ರೂ ಮುಂದಿನ ವರ್ಷದಿಂದ ಆದರೂ 2-3 ತಿಂಗಳ ಹಿಂದ್ಗಡೆ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಲಸಿಕೆ ಹಾಕಿಸ್ಬೇಕು. ಅವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಿಮ್ಮ ಡಾಕ್ಟರ್ಸ್ ಇರ್ತಾರೆ, ವೆಟರ್ನ್ ಡಾಕ್ಟರ್ಸು, ಅವ್ರು ಹಾಕ್ತಾರೆ. ಕಾಲುಬಾಯಿ ಬೇನೆ ರೋಗದ್ದು ಲಸಿಕೆ ಗೌರ್ಮೆಂಟ್ 100% ಫ್ರೀ ಆಗಿ ಕೊಡುತ್ತೆ. ಲಂಪಿ ಡಿಸೀಸ್ಗೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡಿ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ, ಅದರಿಂದ ಬಹುಶಃ ಅದನ್ನು ಸಹಿತ ಫ್ರೀ ಆಗಿ ಕೊಡ್ತಾರೆ. ನೀವು ಡಾಕ್ಟ್ರು ಕೇಳಿದರೆ ಹೇಳ್ತಾರೆ. ಆಮೇಲೆ ಗಂಟಲು ರೋಗಿಗೂ ಔಷಧ ಸಿಗುತ್ತೆ, ಲಸಿಕೆ ಸಿಗುತ್ತೆ. ಏನು ಮಾಡಬೇಕಂದ್ರೆ ನೀವು ಡಾಕ್ಟ್ರುಗಳು ಬಂದು ಹೇಳಿದಾಗನೇ ಮಾಡಬಾರ್ದು. ನೀವೇ ಮುಂದಾಗಿ ನಮ್ಮ ದನಕ್ಕೆ ರೋಗ ಬರಲಾರ್ದಂಗೆ ನಾವೇನು ಮಾಡಬೇಕು ಅಂತ ಅವ್ರನ್ನ ಹೋಗಿ ಕೇಳಿಕೊಂಡು ಅವ್ರೊಂದು ಕ್ಯಾಂಪ್ ಮಾಡ್ತಿರ್ತಾರೆ ಅವಾಗವಾಗ. ಅಂದರೆ ಒಂದು ಪೂರ್ತಿ ಒಂದು ಹಳ್ಳಿಗೆ ಒಂದು ಕ್ಯಾಂಪ್ ಮಾಡ್ಕೊಂಡಿರ್ತಾರೆ, ಈ ಒಂದಿನ ಇರಲಿ, ಒಂದಿನ ಮತ್ತೊಂದು ಹಳ್ಳಿಗೆ ಅಂತ. ಆವಾಗ ಯಾರೂ ತಪ್ಪಿಸ್ಲಾರ್ದೇ ಲಸಿಕೆ ಹಾಕಿಸ್ಬೇಕು. ಅಕಸ್ಮಾತ್ ಅವರು ತುರಾತುರಿಯಲ್ಲಿ ಮಾಡದೆ ಹೋದ್ರೂ ನೀವು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ದನಗಳಿಗೆ ಲಸಿಕೆ ಬಂದು ಲಸಿಕೆ ಹಾಕ್ರಿ ಅಂತ ಕೇಳ್ಕೊಬೇಕು. ಅದರಿಂದ ರೋಗ ಬರೋದನ್ನು ತಡ್ಕೊಳ್ತೀರಿ. ಮತ್ತು ಇನ್ನೊಂದೇನಂದರೆ, ಊರಲ್ಲಿ ಒಂದು 10 ಜನ ಲಸಿಕೆ ಹಾಕ್ಸಿದ್ರು, ಇನ್ನೊಂದು ಇಬ್ಬರು ಹಾಕ್ಸದೆ ಹೋದರೆ ಯಾರು ಹಾಕ್ಸಿರ್ತಾರಲ್ಲ ಅವ್ರಿಗೂ ಉಪಯೋಗ ಬರಲ್ಲ. ಯಾಕಂದರೆ ಒಂದ್ಸಲ ರೋಗಾಣು ಇದು ಕಾಲುಬಾಯಿ ಬೇನೆ ರೋಗ ಗಾಳಿಯಿಂದ ಬರುತ್ತೆ. ಆಮೇಲೆ ಲಂಪಿ ಡಿಸೀಸ್, ಟಿಕ್ಸ್ ಇರ್ತಾವಲ್ಲ, ಟಿಕ್ಸ್ ಹುಳುಗಳಿಂದ ನೊಣಗಳಿಂದ ಬರ್ತಿರ್ತದೆ. ಅವು ಸಹಿತ ಒಂದು ಕಡೆಯಿಂದ ಹಾರ್ಕೊಂಡು ಇನ್ನೊಂದು ಕಡೆ ಬರ್ತಿರ್ತವೆ. ಅವು ಬರಲಾರ್ದಂಗೆ ನೀವು ಒಬ್ರು ತಪ್ಪಿಸ್ಲಾರ್ದೇ ಲಸಿಕೆ ಹಾಕಿಸ್ಬೇಕು. ಇನ್ನೊಂದು, ಗ್ರಾಮದಲ್ಲಿ ಸ್ವಚ್ಛತೆ ಇಟ್ಕೋಬೇಕು. ನೀವೆಲ್ಲ ದನ ಕಟ್ತಿರಲ್ಲ, ಆ ಜಾಗನ ಭಾಳ ಕ್ಲೀನಾಗಿ ಇಟ್ಕೋಬೇಕು. ಅಂದರೆ ಕೀಟಗಳು ಅಂದರೆ ಟಿಕ್ಸು ಮತ್ತು ಸೊಳ್ಳೆ ನೊಣ ಇರೋದಿಲ್ಲ, ಅಂದರೆ ಕಡಿಮೆ ಇರ್ತವೆ. ಆವಾಗ ರೋಗನ ಕಂಟ್ರೋಲ್ನಾಗ ಇಟ್ಕೋಬಹುದು. ಮತ್ತು ಏನಂದರೆ, ಈಗ ಒಂದ್ಸಲ ರೋಗ ಏನಾದರೂ ನಿಮ್ಮ ಹಳ್ಳಿಯಲ್ಲಿ ಬಂದುಬಿಟ್ರೆ, ಯಾರಿಗಾದರೂ ನಿಮ್ಗೆ ಅನಿಸಿದ್ರೆ ಇನ್ನೂ ರೋಗ ಬರ್ತಾ ಇದೆ ಅಂತಂದಾಗ ಇಮ್ಮಿಡಿಯೇಟಾಗಿ ನಿಮ್ಮ ವೆಟರ್ನ್ ಡಾಕ್ಟರ್ಸ್ಗೆ ರಿಪೋರ್ಟ್ ಮಾಡಬೇಕು, ಅಥವಾ ಪಶು ಇಲಾಖೆ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡಬೇಕು. ಅವರು ತಕ್ಷಣ ಲಸಿಕೆಯನ್ನು ಅಥವಾ ಟ್ರೀಟ್ಮೆಂಟು ಕಡಿಮೆ ಪ್ರಮಾಣದಲ್ಲಿದ್ದ ರೋಗ ಕಡಿಮೆ ಪ್ರಮಾಣದಲ್ಲಿದ್ದಾಗಲೇ ಬಂದು ಅದಕ್ಕೇನು ಮಾಡಬೇಕಲ್ಲ, ಆರೈಕೆ ಮಾಡೋದು ಮತ್ತು ಬೇರೆ ದನಗಳಿಗೆ ಸ್ಪ್ರೆಡ್ ಆಗಲಾರ್ದಂಗೆ ಕಾರ್ಯಕ್ರಮ ಇಟ್ಕೊಳ್ತಾರೆ. ಆಮೇಲೆ ನೀವೇನಾದ್ರೂ ಬೇರೆ ಊರಿಂದ ಹೊಸ ದನ ತಂದಿದ್ರೆ ಅದನ್ನು ನಿಮ್ಮ ದನಗಳ ಜೋಡಿ ಒಮ್ಮೆ ಮಿಕ್ಸ್ ಮಾಡ್ಕೋಬಾರ್ದು, ಒಂದು 10 ದಿನ ಸಪ್ರೇಟಾಗಿ ಕಟ್ಕೋಬೇಕು. ಏನಾದರೂ ರೋಗ ಅದಕ್ಕೆ ಇದ್ದರೆ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ, ನೀವು ಹೊಸ ದನ ಜಾತ್ರೆಯಿಂದ ಸಂತೆಯಿಂದ ದನ ತಂದಿರ್ತೀರಿ, ಅವಾಗ ಹೊಸದೇನಾದ್ರು ರೋಗ ಇದ್ದರೆ ನಿಮ್ಮಲ್ಲಿರೋ ಬೇರೆ ದನಕ್ಕೂ ಮತ್ತು ಅಥವಾ ನಿಮ್ಮ ಸುತ್ತಮುತ್ತಿನ ದನಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇಂಥವು ಮಿನಿಮಮ್ ಕಾರ್ಯಕ್ರಮ ಇಟ್ಕೋಬೇಕು. ಆಮೇಲೆ ಇದು ಬ್ಲೀಚ್ ಗೊತ್ತಾ, ಬ್ಲೀಚ್ ಪೌಡರ್ 0.1% ಬ್ಲೀಚ್ ಪೌಡರನ್ನು ನೀವು ಕೊಟ್ಟಿಗೆ ತೊಳೆದಾಗ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. 0.1% ಬಹಳ ಜಾಸ್ತಿ ಉಪಯೋಗಿಸಬಾರ್ದು. ಅದರಿಂದ ಡಿಸ್ಇನ್ಫೆಕ್ಷನ್ ಆಗುತ್ತೆ, ರೋಗ ಹರಡೋದನ್ನ ತಡ್ಕೋಬಹುದು. ಜಾನುವಾರುಗಳಲ್ಲೇನು ಇತ್ತೀಚೆಗೆ ನೀವು ಕಾಲ್ಬಾಯಿ ರೋಗ, ಚರ್ಮ ಗಂಟು ರೋಗ ಬಂದಿದೆ, ಚರ್ಮ ಗಂಟಾಗೋದು ಅವೆಲ್ಲ ಬಂದಿದೆ ಅಲ್ಲ, ಅದಕ್ಕೆ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಬಂದಿದೆ. ಅದು ವೈರಸ್ ರೋಗ, ಅದು ಸೊಳ್ಳೆಗಳಿಂದ, ದ್ವಾಮಿಗಳಿಂದ, ನೊಣಗಳಿಂದ ಬರುತ್ತೆ. ಹಾಗಾಗಿ ಅದನ್ನ ನೀವು ವ್ಯಾಕ್ಸಿನೇಷನ್ ಮಾಡಿಸ್ರಿ, ಲಸಿಕೆ ಹಾಕ್ಸ್ರಿ. ಈಗ ಹತ್ತಿರದ ಎಲ್ಲಿ ಹೋಗ್ತೀರಿ ನೀವು ಲಸಿಕೆ ಹಾಕ್ಸಕ್ಕೆ, ವ್ಯಾಕ್ಸಿನೇಷನ್ ಮಾಡಿಸಿ? ಕವಿತಾಳ್ರಿಗೆ, ಕವಿತಾಳಿಗೆ ಒಂದೊಂದ್ ಸಲ ಅವ್ರು ಬರ್ಲಿಕ್ಕಿಲ್ಲ, ಅವ್ರು ಬ್ಯುಸಿ ಇರ್ತಾರೆ. ನೀವು ಹೋಗಿ ಅವ್ರನ್ನ ಕರ್ಕೊಂಬರೋ ವ್ಯವಸ್ಥೆ ಇಲ್ಲ, ಫೋನ್ ಮಾಡಿ ಇಲ್ಲ ಅಧಿಕಾರಿಗಳ ಮುಖಾಂತರ ಆಗ್ಲಿ, ಒಟ್ಟ ನಿಮ್ಮ ದನಕರುಗಳನ್ನ ಕ್ಲೀನ್ ಆಗಿ ವ್ಯಾಕ್ಸಿನೇಷನ್ ಹಾಕಿ, ಆಮೇಲೆ ನೀವು ಕೊಟ್ಟಿಗೆಯನ್ನೆಲ್ಲ ಕರೆಕ್ಟ್ ಆಗಿ ಬ್ಲೀಚ್ ಪೌಡರ್ ಹಾಕಿ ತೊಳಿರಿ ಅಂತ ಒಂದು ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಕಾಯಿ ಕೊರಕ, ಚುಕ್ಕೆ ಕಾಯಿ ಕೊರಕ, ಕಾಯಿ ತಿನ್ನ ಹುಳು ಬರುತ್ತೆ, ಅದ್ರಲ್ಲಿ ಪಾಡ್ ಬೋರರ್ ಅಂತ ಹೇಳ್ತೀವಿ ನಾವು, ಎಲಿಕೋರ್ಪ ಇನ್ನೊಂದ್ ಎರಡ್ ಮೂರು ಹುಳ ಬರ್ತಾವ, ಅದಕ್ಕೆ ಒಂದು ಪ್ರೋಕ್ಲೇಮ್ ಅಂತ ಹೊಡೆದ ಬಿಡ್ತೀರಿ ನೀವು. ಎಂಎಂಎಟಿನ್ ಬೆಂಜೋಯಿಟ್ ಪ್ರೋಕ್ಲೇಮ್ ಹೊಡಿಬೇಕು, ಇಲ್ಲ ಲ್ಯಾಂಬ್ಡಾ ಸಾಯಿಲತ್ರಿ ಕರಾಟ ಗಿರಾಟ ಅಂತಿರಲ್ಲ, ಅದೊಂದು ಅದೊಂದು ಕರೆಕ್ಟ್ ಆಗಿ ಒಂದು 0.5 ml 1 liter ಅಂದ್ರೆ ಒಂದು 10 liter ನೀರಿಗೆ ಒಂದು 5 ml ಅದು ಹಾಕಿ, ಒಂದು ಕಡಿಮೆ ಅದು ಜನ ಅದ್ರ ಸಂಖ್ಯೆ ಕಡಿಮೆ ಇದ್ದಾಗೆ ಹೊಡೆದು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಒಂದೇ ಸಲ ಎಲ್ಲ ಅರ್ಧಕರ್ಧ ತಿಂದು ಹೋದಾಗ ಹೊಡೆದ್ರೆ ನಿಮ್ಗೆ ಕಂಟ್ರೋಲ್ ಆಗಲ್ಲ ಯಾವತ್ತು. ಅಂದ್ರೆ ಕಡಿಮೆ ಸಂಖ್ಯೆ, ಕಡಿಮೆ ಪ್ರಮಾಣದಲ್ಲಿ ಬಾಧೆ ಇದ್ದಾಗನೇ ನೀವು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಅದೇ ರೀತಿ ಹೂ ಬಿಟ್ಟಾಗಂತೂ ಅದು ಪ್ರಾಬ್ಲಮ್ ಬರೋದು ಜಾಸ್ತಿ, ಹೂ ಬಿಟ್ಟಾಗ ಅದು ಹುಳ ಜಾಸ್ತಿ ಬರೋದು. ಅವಾಗ ನೀವು ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತ ಸಿಗುತ್ತೆ, ಪ್ರೋಕ್ಲೇಮ್ ಏನಂತಿರಲ್ಲ, ಅದನ್ನ ನೀಟಾಗಿ ಸ್ಪ್ರೇ ಮಾಡಿಸ್ರಿ, ಇಲ್ಲಾಂದ್ರೆ ಲ್ಯಾಂಬ್ಡಾ ಸಾಲಿತ್ರಿ ಮಾಡಿಸಿ. ಜೈವಿಕ ಶಿಲೀಂಧ್ರ ಸಿಗುತ್ತೆ, ಟ್ರೈಕೋಡರ್ಮ ಅಂತೇಳಿ, 1 liter 5 gram, 10 liter ನೀರಿಗೆ 30 gram, ಆ ಒಂದು ಪ್ರಮಾಣದಲ್ಲಿ ಟ್ರೈಕೋಡ್ರಮನ್ನ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಕಾರ್ಬನ್ಡೈಜಿಮ್ ನೀವೇನೇ ಭವಿಷ್ಣ ಗಿವಿಷ್ಣ ಅಂತಿರಲ್ಲ, ಅದನ್ನ ಹಾಕಿ ಎಲ್ಲೆಲ್ಲಿ ನಿಮಗೆ ಅದನ್ನ ನೆಟ್ಟ ರೋಗ ಸಿಡುಬು ರೋಗ ಬಂದಿರುತ್ತಲ್ಲ ಅಲ್ಲೆಲ್ಲಿ ಅದನ್ನ ಬೇರೆಗೆ ಹಾಕ್ಬೋದು. ಇಲ್ಲಾಂದ್ರೆ ಆ ಗಿಡನ ಕಿತ್ತಿ ನೀಟಾಗಿ ಹೊರಗೆ ಬಿಸಾಕ್ಬೇಕು, ಅದು ಮತ್ತೆ ಹಿಂಗೆ ಜಾಡಿಸಿದ್ರೆ ಅಲ್ಲಿ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಅದು ಫಂಗಸ್, ಅದು ಫಂಗಸ್ ರೋಗ. ಮೆಣಸಿನ್ಕಾಯಿ ಬೆಳಿತೀರಾ? ಮೆಣಸಿನ್ಕಾಯಿ ಇತ್ತೀಚೆಗೆ ಅದು ಬ್ಲ್ಯಾಕ್ ಥ್ರಿಪ್ಸ್ ನುಸಿ ಬರ್ತಾ ಇದೆ, ಬ್ಲ್ಯಾಕ್ ಥ್ರಿಪ್ಸ್ ನುಸಿ ಅಂತೇಳಿ ಪೂರಾ ಹೂ ಉದ್ರೋಗೋದು, ಎಲ್ಲಿ ಉದ್ರೋಗೋದು ಎಲ್ಲ ಆಗ್ತಾ ಇದೆ. ಅದಕ್ಕೆ ನೀವು ಸಯಂಟ್ರನಿಲ್ ಪ್ಯೂರ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಇಲ್ಲಾನಂದ್ರೆ ಇನ್ನೊಂದು ಡೈಮಿಥೋಯಿಟ್, ಅವೆರಡನ್ನ ಕರೆಕ್ಟ್ ಆಗಿ ಕಡಿಮೆ ಪ್ರಮಾಣದಲ್ಲಿ ಹುಳ ಇದ್ದಾಗನೇ ನೀವು ಸ್ಪ್ರೇ ಮಾಡಬೇಕು. ಅಂದ್ರೆ ನೋಡ್ಕೊಂತೀರಿ ಗಿಡನ, ಇಲ್ಲಾಂದ್ರೆ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಅಂತೀವಿ ಅಂಟಿನ ಬಲೆಗಳು, ಅಂಟಿನ ಬಲೆಗಳನ್ನ ಎಕರೆಗೆ ಒಂದು 25-30 ಅಂಟಿನ ಬಲೆಗಳು ಹಾಕ್ಬೇಕು. ಅವೇನ್ ಹುಳ ಇದ್ದಂದ್ರೆ ಅದಕ್ಕೆ ಬಂದು ಅಂಟ್ಕೊಂಡು ಸತ್ತೋಗ್ತಾವ. ಎಕರೆಗೆ ಒಂದು 25-30 ಅಂಟಿನ ಬೆಲೆಗಳು ಅವನ್ನ ಹಾಕೊಂಡಿರ್ಬೇಕು, ಇಲ್ಲಾನಂದ್ರೆ ಅದು ಜಾಸ್ತಿ ಆಯ್ತಪ್ಪ ಅಂದ್ರೆ ನೀವು ಒಂದ್ 2-3 ಎಣ್ಣೆ ಹೊಡೆದ್ರೆ ಸತ್ತೋಗುತ್ತೆ. ಸಯಂಟ್ರನಿಲ್ ಪ್ಲೋ ಅಂತ ಒಂದಿದೆ, ಅದ್ರ ಜೊತೆ ಅಂದ್ರೆ ಸರ್ ನಾವೇನ್ ಹೇಳ್ತೇವೆ ಅಂದ್ರೆ ಕಡಿಮೆ ಪ್ರಮಾಣ, ಈ ಹುಳ ಒಂದ್ ಗಿಡಕ್ಕೆ, ಒಂದು ಎಲೆಗೆ, ಒಂದು ಒಂದು ಹೂಗೆ ಒಂದ್ 2-3 ಇದ್ದಾಗ ಹಾಕ್ಬೇಕು. ಯಾವಾಗ್ಲೂ ಸಡನ್ ಆಗಿ ಜಾಸ್ತಿ ಆಗಿ ಮಾಡಕ್ ಹೋದ್ರೆ ಅದು ಒಂದ್ 2 ಹುಳ ಉಳ್ಕೊಳತ್ತೆ, ಒಂದ್ಸರಿ ಹೊಡೆದಾಗ ಹೋಗ್ತ ಅರ್ಧ ಹುಳ ಸಾಯ್ತವ, ಮತ್ತೆ ಉಳ್ಕೊಂಡಾಗ ಅವು ಮತ್ತೆ ಕಂಟಿನ್ಯೂ ಮತ್ತೆ ಇದಾಗ ಮಾಡ್ಕೊಂಡಿರ್ತಾವ. ಕೋರಮಂಡಲ ಸಂಸ್ಥೆಯ ಶಿವಾನಂದ್ ಅವರುಗಳು ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಭಾಗಿಯಾಗಿ ಡ್ರೋನ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಸಿಂಪರಣೆಯನ್ನು ಮಾಡುವಂತಹ ವಿಧಾನಗಳ ಕುರಿತು ಮಾಹಿತಿಯನ್ನು ನೀಡಿ ಪ್ರಾತ್ಯಕ್ಷಿಕೆಯ ಮೂಲಕ ಸಿಂಪರಣಾ ಮಾಹಿತಿಯನ್ನು ಒದಗಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ತಿಮ್ಮಾಪುರ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರೈತ ಮಹಿಳೆಯರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ, ನನ್ನ ಹೆಸರು ಪರಮೇಶ್. ಕೃಷಿ ವಿಜ್ಞಾನಿಗಳು ಬೈದ್ರ ನಮಗೆಲ್ಲ ಬಗ್ಗೆ ಮಾಹಿತಿ ಹೇಳಿಕೊಟ್ರ, ತೊಗರಿ ಬಗ್ಗೆ, ಕುಡಿಗಳ ಚೂಟ ಬಗ್ಗೆ, ಹತ್ತಿ ಬಗ್ಗೆ, ಮೆಣಸಿನ್ಕಾಯಿ ಉಳ್ಳಗಡ್ಡೆ ಬಗ್ಗೆ ಎಲ್ಲ ಮಾಹಿತಿ ತಿಳಿಸಿಕೊಟ್ಟಿದ್ರು. ನಮ್ಮೂರಿಗೆ ಬಂದು ಅವ್ರು ಬಂದಾಗ ತುಂಬ ಖುಷಿ ಆಯ್ತು, ಎಲ್ಲ ಐಡಿಯಾ ಮಾಹಿತಿ ಸಿಕ್ತಿ ನಮಗೆ. ಈಗ ಕಟ್ಟೆಮೂರು ತಿಮ್ಮಾಪುರ ಗ್ರಾಮದವರು, ಶಿರವಾರ ತಾಲೂಕಿನವರು, ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಅಮ್ಮ, ನಿನ್ನ ವಯಸ್ಸು ಎಷ್ಟು? ಎಂಬತ್ತಾಗ ಮಾವಾಗ ಏನೇನು ಕೆಲಸ ಮಾಡ್ತಿದ್ದೆ ವಯಸ್ಸಿದ್ದಾಗ? ಒಡ್ಡು ಕಡ್ದೀನಿ, ಹಿಂಗ ಆಯ್ತು ಒಡ್ಡು, ಹಿಂಗ ಹೊಲ್ದಾಗ ಒಡ್ಡು ಕಡ್ದಿದೆ, ಒಡ್ಡು ರೋಡ್ ಮಾಡೀನಿ, ಮಕ್ಕಳ ಅಂಬರಿಗರ ಕಾಯಿ ಕಸಿ ರೋಡ್ ಕಡ್ದೀನಿ, ಅವನಿಗೆ ಪಾತ ಪಡ್ತಾನ. ಅವಾಗ ಹೆಂಗಿತ್ತಮ್ಮ ಕಾಲ, ಇವಾಗ ಹೆಂಗದ? ಅವಾಗ ಕೃಷಿ ಒಕ್ಕಲ್ತನ, ಇವನ್ ಒಕ್ಕಲ್ತನ, ಅವಾಗ ಹೆಂಗ್ ದುಡಿತಿದ್ರು ಮಂದಿ, ಇವಾಗ ಹೆಂಗ್ ದುಡಿತಾರೆ, ಏನು ಹೆಂಗಾಗೈತಿ ಅನ್ಸತ್ತ ಕಾಲ? ಈ ಕಾಲ ಬಂದ ಬಿಡ್ರಿ, ಇದು ಹೆಚ್ಚಿಗೆ ರೊಕ್ಕ ಬರ್ತಂಬದಂದ, ಅವಾಗಿನ ಕಾಲ ಕಮ್ಮಿ ರೊಕ್ಕ ಇಷ್ಟೇ ದುಡಿಯೋದು. ಈಟ ಆಟಕ್ಕೂ ದುಡಿದ್ರ 3 ಸಾವಿರ ಜ್ವಾಳ ಬರ್ತದ, ಆ ಮನೆ ತಾನೆ ಇಲ್ತಾನ ಒಡ್ಡು ಕಡ್ದ್ರೆ 3 ಸಾವಿರ ಜ್ವಾಳ ರೊಕ್ಕ ಕೊಡ್ತಿದ್ದಿಲ್ಲ, ರೊಕ್ಕ ಅಲ್ರಿ 3 ಸಾವಿರ ಜ್ವಾಳ. ರೋಡಿಗೆ ಓದ್ತಿದ್ವಾಳ್ರಿ, ಇದು 100 ರೂಪಾಯಿ ಅಲ್ಲಿ ದಿಲಿತಾನು ಆರ್ತಾನ ದುಡಿದ್ರ ನಮಗ. ಈಗೇನಾಯ್ತ್ರಿ ಊಟ ಹೆಂಗಿತ್ತಮ್ಮ ಅವಾಗಿನ ಊಟ ಇವಾಗಿನ ಊಟ? ನಾವು ನೋಡ್ರಿ ಪುಡಿ ಖಾರ, ಖಾರದಾಗ ಏನು ಇಲ್ಲ, ಅವು ಎಳ್ಳು ಬೆಳೆದವ್ರು ಎಳ್ಳು ಖಾರ, ಗುರಿ ಎಳ್ಳು ಖಾರ. ಇವತ್ತು ನಾವು ತವ್ರ ಮನೆಯಾಗ ಇವು ಖುಷಿ ಬಿಸಿ ಇರ್ತದ್ರಿ, ಮಸೀಲಿದ್ದ ತಂದು ಅವನ್ ಮಾಡ್ತಿದ್ವಿ ರೀ. ಹುಂಚಿ ಖಾರ, ಕಟಾಲಿ, ಅದು ಕಟಾಲಿ ಎಂಬಿಡ್ತು ಅದ್ರ ಹುಂಚಿ ಖಾರ ಇಟ್ಕೊಂಡು ಉಣ್ಣವ್ರು. ನಮಗೆ ತೆಗಿದಂಗೆ ಐನಿತ್ತು, ಎಮ್ಮೆದ್ದು ಕುರಿಯದ್ದು ನೆನಪುಣ್ಯದಂದು ಐನಾಗ ಬಂದಿನಿ ನಾನು.

ಜಾವ ಪೂಜೆ ಮಾಡಿ, ಹೂವ ಹಣ್ಣರೆಡೆ ಅವರಿಗೆ ಜಾವ ಪೂಜೆ ಮಾಡಿ, ಕರಿಯ ಮಳಿಗೆ ಹೋಗಿ ನಮ್ಮವು ಜಳಕ ನೇಮ ಮಾಡಿ, ನಮ್ಮವು ಜಳಕ ನೇಮ ಮಾಡಿ, ಹೂವ ಹಣ್ಣ ನೀಡಿ ನಮ್ಮವು ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ ನಮ್ಮವು ಜಾವ ಪೂಜೆ ಮಾಡಿ, ಹೂವ ಹಣ್ಣರೆಡೆ ಅವರಿಗೆ ಜಾವ ಪೂಜೆ ಮಾಡಿ, ಹೂವ ಹಣ್ಣರೆಡೆ ಅವರಿಗೆ ಜಾವ ಪೂಜೆ ಮಾಡಿ, ಮಗನಿಗೊಂಡದವ್ವ ನಾಲಿನ ಗಿಗಲಿಗಾದಿ ಗೆದ್ದೆ, ನಮ್ಮವು ಗಿಗಲಿಗಾದಿ ಗೆದ್ದೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ಅವಳಿಗೆ ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ಅವಳಿಗೆ ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ಅವಳಿಗೆ ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ನನ್ನ ಶಿವನ ಪೂಜೆ ಕಂಡೆ, ಪಲ್ಲಕ್ಕಿ ಸುತ್ತ ಪರಿ ಪರಿ ಚೌರಗಳಾಡುತ್ತ, ನಮ್ಮವು ಚೌರಗಳಾಡುತ್ತ, ಗಿಲ್ಗಿಲ್ಲಂಬುತ್ತ ನನ್ನವು ಗಿರಿ ಒಳಗೆ ಹೋಗುತ್ತ, ಗಲ್ಗಲ್ಲಂಬುತ್ತ ನನ್ನವು ಮೆಲ್ಲಕ ಸಾಗುತ್ತ, ಊದಂಬುತ್ತ ಅವಳಿಗೆ ಒಳಿ ಒಳಗೆ ಹೋಗುತ್ತ, ಗಿಲ್ಗಿಲ್ಲಂಬುತ್ತ ನನ್ನವು ಗಿರಿ ಒಳಗೆ ಹೋಗುತ್ತ, ಗಲ್ಗಲ್ಲಂಬುತ್ತ ನನ್ನವು ಮೆಲ್ಲಕ ಸಾಗುತ್ತ, ಗಿಲ್ಗಿಲ್ಲಂಬುತ್ತ ನಮ್ಮವು ಮೆಲ್ಲಕ ಹೋಗುತ್ತ, ಊದಂಬುತ್ತ ಅವಳಿಗೆ ಮೆಲ್ಲಕ ಸಾಗುತ್ತ, ಗಿಲ್ಗಿಲ್ಲಂಬುತ್ತ ಅವಳಿಗೆ ಗಿರಿ ಒಳಗೆ ಹೋಗುತ್ತ, ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತಾವ, ಗಿರಿಯಗ ಪೂಜರಾಗುತ್ತಾವ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತೈತಿ, ಗಿರಿಯಗ ಪೂಜೆ ಆಗುತ್ತೈತಿ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿಯ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ, ಶಿವನ ಮಗಳ ಸೀಲುವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ, ಬಂಜರು ಮಕ್ಕಳು ಬೇಡುತ್ತಾರ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿಯ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ಕರಿಯ ಸೀರೆ ಕಳತಿ ನಿನಗ ಬರುವುದು ಬಲ ಪರಿಸಿ, ನಮ್ಮವು ಬರುವುದು ಬಲ ಪರಿಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿಯ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿಯ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿಯ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯವು ಧನಸಿ, ಶಿವಾಗ ಪಾರ್ವಾದ್ಯವು ಧನಸಿ, ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ, ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ, ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರ, ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರ, ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ, ರಕ್ತದ ಗಾಲೆ ಒರಿಯುತ್ತಾವ, ಬಂಡಿ ಬಂಡಿನ ತೆಂಗಿನಕಾಯಿ ಏರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಲಾರಿ ಲಾರಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಲಾರಿ ಲಾರಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಬಂಡಿ ಬಂಡಿಲೆ ತೆಂಗಿನಕಾಯಿ ಹೇರಿ ಬರುತ್ತಾವ, ಲಾರಿ ಲಾರಿಲೆ